ശ്രീമാൻ വേങ്കടനാഥാര്യ കവിതാർക്കിക കേസരി വേദാന്താചാര്യ വര്യോ മേ സന്നിധത്താം സദാഹൃതി. നിഗമാനന്ദ മഹാദേശികര ശ്രീമദ് ഗോപാല വിംശതി ಸ್ತೋತ್ರದ ಅರ್ಥಾನುಸಂಧಾನವನ್ನು ಆರಂಭಿಸಿದ್ದೇವೆ. ಎರಡನೇ ಶ್ಲೋಕ. ವಾಚಂ ನಿಜಾಂಕರಸಿಕಾಂ ಪ್ರಸಮೀಕ್ಷಮಾಣೋ ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯಃ ವರ್ಣತ್ರಿಕೋಣ ರುಚಿರೇ ವರಪುಂಡರೀಕೇ ಬದ್ಧಾಸನೋ ಜೇತಿ ವಲ್ಲಭ ಚಕ್ರವರ್ತಿ. ನಿಜಾಂಕರಸಿಕಾಂ, ತನ್ನ ಮಡಿಯಲ್ಲಿ ಕುಳಿತು ಅದರಲ್ಲಿ ಮನಸೋತ ವಾಚಂ ವಾಗ್ದೇವಿಯನ್ನು ಪ್ರಸಮೀಕ್ಷಮಾಣ ಅನುಗ್ರಹಪೂರ್ವಕವಾಗಿ ಕಟಾಕ್ಷಿಸುತ್ತಿರುವವನು, ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯ, ಕಮಲದಂತಿರುವ ಮುಖದಲ್ಲಿ ಪಾಂಚಜನ್ಯವನ್ನಿಟ್ಟುಕೊಂಡವನು, ವರ್ಣ ತ್ರಿಕೋಣ ರುಚಿರೇ, ಗೋಪಾಲ ಎಂಬ ಮೂರು ಅಕ್ಷರಗಳನ್ನು ಹೊಂದಿ ತ್ರಿಕೋಣಾಕಾರವಾದ ಯಂತ್ರದಿಂದ ಮನೋಹರವಾದ ವರಪುಂಡರೀಕೆ ಅಷ್ಟದಳ ಪದ್ಮಾಕಾರವಾದ ಆಸನದಲ್ಲಿ ಬದ್ಧಾಸನ ಕುಳಿತಿರುವವನೂ ಆದ ವಲ್ಲವ ಚಕ್ರವರ್ತಿ, ಗೊಲ್ಲರ ನಡುವೆ ವಿರಾಜಿಸುವ ಶ್ರೀಮದ್ ಗೋಪಾಲನು ಜಯತಿ ಸರ್ವೋತ್ಕರ್ಷವನ್ನು ಪಡೆದಿದ್ದಾನೆ. ಶ್ರೀಮದ್ ಗೋಪಾಲ ಮಂತ್ರ ಹಾಗೂ ಯಂತ್ರದ ಭಾವನೆಯು ಈ ಶ್ಲೋಕದಲ್ಲಿ ಕೂಡಿಕೊಂಡಿದೆ. ಅಷ್ಟದಳ ಪದ್ಮದ ಮಧ್ಯದಲ್ಲಿ ತ್ರಿಕೋಣ ಯಂತ್ರವು, ಅದರ ಮೇಲೆ ಗೋಪಾಲ ಎಂಬ ನಾಮಾಕ್ಷರಗಳು ಲಿಖಿತವಾಗಿ ಅದರಲ್ಲಿ ಈ ಶಿಶು ನಿವಿಷ್ಟವಾಗಿದೆ. ಅನನ್ಯ ಸಾಧಾರಣನಾದ ಅವನಿಗೆ ಅವನ ಹೆಸರಿನ ಗುರುತೇ ರಕ್ಷೆಯಂತೆ. ಅಖಿಲ ಜಗತ್ಪಿತನಾದ ಆ ಶಿಶುವಿನ ತೊಡೆಯ ಮೇಲೆ ವಾಗ್ದೇವಿ ಮಂಡಿಸಿದ್ದಾಳೆ. ವಾಕ್ಪಾಲಕನಾದ ಗೋಪಾಲಕನ ಕಟಾಕ್ಷಗಳಿಗೆ ಪಾತ್ರಳಾದ ವಾಗ್ದೇವಿಯನ್ನು ಇಲ್ಲಿ ಆಚಾರ್ಯರು ಸ್ಮರಿಸಿದ್ದಾರೆ. ತನ್ನ ದಿವ್ಯ ನಾಮದಲ್ಲಿ ರಸಿಕಳಾದ ಸರಸ್ವತಿಯನ್ನು ನೋಡುವವನಾಗಿ ಪಾಂಚಜನ್ಯವನ್ನು ಕಮಲದಂತಿರುವ ವದನದಲ್ಲಿಟ್ಟ ಗೋಪಾಲನನ್ನು ಇಲ್ಲಿ ಅನುಸಂಧಾನ ಮಾಡಿದ್ದಾರೆ. ನಿಜಾಂಕರಸಿಕಾಂ ಎಂಬ ಶಬ್ದಕ್ಕೆ ಎರಡು ಬಗೆಯಾದ ಅರ್ಥವಿದೆ. ತನ್ನ ದಿವ್ಯ ನಾಮಗಳಲ್ಲಿ ರಸಿಕಳಾದವಳು ಎಂಬುದೊಂದು ಅರ್ಥ. ಹಾಗೆಯೇ ಶ್ರೀಮದ್ ಗೋಪಾಲ ಯಂತ್ರದಲ್ಲಿ ಹೇಳಿದಂತೆ ತನ್ನ ಪಾಲಕನಾದ ತಂದೆಯ ತೊಡೆಯಲ್ಲಿ ರಸಿಕಳಾದವಳು ಎಂಬುದು ಮತ್ತೊಂದು ಅರ್ಥ. ಪಾಂಚಜನ್ಯವನ್ನು ಬಾಯಲ್ಲಿಟ್ಟು ಊದುವ ಮನಮೋಹನನ ಅನುಸಂಧಾನವಿಲ್ಲಿದೆ. ಈ ಶಂಖದ ಪ್ರಾಂತ ಸ್ಪರ್ಶದ ಪ್ರಭಾವ ಅಲ್ಲವೇ ಬಾಲನಾದ ಧ್ರುವನನ್ನು ಇವನ ನಿರರ್ಗಳ ಸ್ತುತಿಯಲ್ಲಿ ಪ್ರವರ್ತಿಸಿದುದು. ಈ ಪಾಂಚಜನ್ಯದ ಕ್ರಮದಿಂದಲೇ ಶ್ರೀಮದ್ ಆಚಾರ್ಯರಿಂದಲೂ ಸ್ತೋತ್ರವನ್ನು ಹೊರಹೊರಡಿಸಿ ತಾನೇ ಸಂತೋಷಿಸುತ್ತಾನೆಂದು ವ್ಯಂಜಿತವಾಗುತ್ತದೆ. ಹೀಗೆ ಗೋಪಗೋಪೀಜನರ ಮಧ್ಯದಲ್ಲಿ ರಂಜಿಸುವವನಿವನು. ತೊಡೆಯ ಮೇಲೆ ವಾಗ್ದೇವಿಯನ್ನುಳ್ಳವನು, ಪಾಂಚಜನ್ಯದಿಂದ ಶೋಭಿಸುವ ಮುಖ ಪದ್ಮವುಳ್ಳವನೂ ಆದ ಶ್ರೀಮದ್ ಗೋಪಾಲನ ವಿಶಿಷ್ಟೋಪಾಸನವನ್ನು ಇಲ್ಲಿ ವಿಧಿಸಿದೆ. ಮೂರನೇ ಶ್ಲೋಕ. ಆಮ್ನಾಯ ಗಂಧಿರುಧಿತ ಸ್ಫುರಿತಾಧರೋಷ್ಠಂ ಆಶ್ರಾವಿಲೇಕ್ಷಣಮನುಕ್ಷಣ ಮಂದಹಾಸಂ ಗೋಪಾಲ ಡಿಂಭವಪುಷಂ ಕುಹನಾಜನನ್ಯಾಃ ಪ್ರಾಣಸ್ತನಂಧಯಮವೈಮಿ ಪರಂ ಪುಮಾಂಸಂ. ಆಮ್ನಾಯ ಗಂಧಿ, ನಿಯತವಾದ ವೇದ ಗಂಧವುಳ್ಳ ರುದಿತ ಸ್ಫುರಿತಾಧರೋಷ್ಠಂ, ಅಳುವಿನಿಂದ ನಡುಗುವ ತುಟಿಯುಳ್ಳವನು. ಆಸ್ರಾ ವಿಲೇಕ್ಷಣಂ, ಕಣ್ಣೀರಿನಿಂದ ತೊಯ್ದ ಕಣ್ಣುಗಳುಳ್ಳವನು. ಅನುಕ್ಷಣ ಮಂದಹಾಸಂ, ಅತ್ತ ಮರುಗಳಿಗೆಯಲ್ಲಿಯೇ ಮುಗುಳ್ನಗೆಯನ್ನು ಬೀರುವವನು. ಗೋಪಾಲ ಡಿಂಬ ವಪುಷಂ, ಗೊಲ್ಲರ ಮಗುವಿನ ವೇಷದಲ್ಲಿರುವವನೂ ಆಗಿ ಕುಹನಾಜನನ್ಯಾಹ ಮಾಯಾಜನನಿಯಾದ ಪೂತನಿಯ ಪ್ರಾಣಸ್ತನಂಧಯಂ, ಪ್ರಾಣಗಳನ್ನು ಹೀರಿದ ಗೋಪಾಲನನ್ನು ಪರಂಪುಮಾಂಸಂ ಪರಮಪುರುಷನೆಂದು ಅವೈಮಿ ತಿಳಿಯುತ್ತೇನೆ. ಈ ಶ್ಲೋಕದಲ್ಲಿ ಆಚಾರ್ಯರು ತೊಟ್ಟಿಲಲ್ಲಿರುವ ಶ್ರೀ ಗೋಪಾಲ ಶಿಶುವನ್ನು ಅನುಭವಿಸಿದ್ದಾರೆ. ಶ್ರೀ ಗೋಪಾಲ ವಾಕ್ಪಾಲಕನೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಯಿತು. ಅವನ ಮುಖದಿಂದ ವೇದ ಹೊರಟದನ್ನು ಆಮ್ನಾಯಗಂಧಿರುದಿತ ಎಂಬ ಪದ ಸೂಚಿಸುವುದು. ಬಾಯಲ್ಲಿ ಪಾಂಚಜನ್ಯವನ್ನಿಟ್ಟು ಅದರ ಮೂಲಕ ಪ್ರಣವವನ್ನು ಸರಸ್ವತಿಗೆ ಉಪದೇಶಿಸಿದನು. ಹೀಗೆ ಪ್ರಣವವು ಗೋಪಾಲನ ಬಾಯಿಯಿಂದಲೂ ಪ್ರಣವಾಕಾರವಾದ ಪಾಂಚಜನ್ಯದಿಂದಲೂ ಹೊರಬಿದ್ದಿತು. ಇವನು ವೇದ ಪ್ರವರ್ತಕನೆಂಬುದಕ್ಕೆ ಇವನ ಅಳು ನಿಯತವಾಗಿ ವೇದಗಂಧವನ್ನು ಹೊಂದಿರುವುದೇ ಸಾಕ್ಷಿ. ಇವನ ನಿಶ್ವಾಸ ಹೇಗೋ ಹಾಗೆ ಇವನ ಅಳುವೂ ವೇದಗಂಧಿ. ಬಾಲಾನಾಂ ರೋದನಂ ಬಲಂ ಎಂಬ ನ್ಯಾಯದಿಂದ ನೋಡಿದರೆ ಜ್ಞಾನಮಯನಾದ ಇವನಿಗೆ ವೇದಗಂಧಿಯಾದ ರುದಿತವೇ ಬಲ. ಕಣ್ಣೀರಿನ ಹನಿಗಳಿಂದ ಕೂಡಿದ ನಯನಗಳು ಇಬ್ಬನಿಯಿಂದ ತೊಯ್ದ ಪುಂಡರೀಕದ ಸೊಬಗನ್ನು ನೆನಪಿಗೆ ತರುತ್ತವೆ. ಅತ್ತ ಮರುಘಳಿಗೆಯಲ್ಲಿಯೇ ಮುಗುಳ್ನಗೆ ತೋರುವುದು ಶಿಶು ಸ್ವಭಾವ ಎಂಬುದನ್ನು ಅನುಕ್ಷಣ ಮಂದಹಾಸಂ ಎಂಬ ಪದದಿಂದ ಸೂಚಿಸಿದ್ದಾರೆ ಆಚಾರ್ಯರು. ಗೋಪಾಲ ಡಿಂಭವೆಂದು ಕೇವಲ ಗೊಲ್ಲಜಾತಿಯ ಶಿಶುವೆಂದು ಹೇಳಿ ಹೆಸರು ಹೇಳದಿರುವುದು ಯಂತ್ರಸ್ಥ ನಾಮವನ್ನು ಗೋಪನ ಮಾಡುವುದೆಂದೇ, ಗೋಪನ ಮಾಡಲು ಎಂದೇ. ಇಂಥ ಮಿಥ್ಯಾಗೋಪನ ಬಳಿಗೆ ಮಿಥ್ಯಾ ಮಾತೃವೇ ಬರಬೇಕಷ್ಟೇ. ಇದನ್ನೇ ಕುಹನಾ ಜನನ್ಯಾಹ ಎಂಬ ಪದದಿಂದ ಸೂಚಿಸಿದ್ದಾರೆ. ಮಾಯೆ ಎನಿಸಿದ ಈ ಪ್ರಕೃತಿಯೇ ಪೂತನಿ. ಈ ಪ್ರಕೃತಿಯ ಜೀವಿತಾಪಹರಣ ಮಾಡಿದ ಕಾರಣದಿಂದಲೇ ಗೋಪಾಲನು ಪರಮ ಪುರುಷನೆಂದು ನಿಶ್ಚಯವಾಗಿದೆ. ಇವನನ್ನುಳಿದು ಮತ್ತಾರು ಮಾಯೆಯನ್ನು ಛೇದಿಸಿಯಾರು? ಪ್ರಾಣೈಹಿ ಸಮಂ ರೋಷ ಸಮನ್ವಿತೋಪಿಬತ್ ಎಂದು ಹೇಳಿದಂತೆ ಗೋಪಾಲನು ಪ್ರಕೃತಿಭೂತಳಾದ ಪೂತನಿಯ ಪ್ರಾಣಗಳನ್ನೂ ಸ್ತನ್ಯವನ್ನೂ ಒಟ್ಟಿಗೆ ಹೀರಿದನು. ಕರ್ಮಾಧೀನನಲ್ಲದುದರಿಂದ ಆ ಜಗದ್ಗುರುವಿಗೆ ವಿಷಮಿಶ್ರವಾದ ಸ್ತನ್ಯವು ರಸ್ಯವೇ ಆದುದು. ರಸಸ್ವರೂಪಿಯಾದ ಅವನಿಗೆ ಯಾವುದು ತಾನೇ ರಸ್ಯವಾಗದು? ಭಗವಂತನು ಮಾಯಾಭೂತವಾದ ಪ್ರಕೃತಿಯ ಸ್ತನಂಧಯನಾಗಿದ್ದು ಅದರ ವಿಷಸ್ತನವನ್ನು ನಿಶೇಷವಾಗಿ ಕುಡಿದು ನಮ್ಮ ಸ್ತನಂಧಯತ್ವವನ್ನು ಹೋಗಲಾಡಿಸುವನು ಎಂದು ಇಲ್ಲಿ ಸ್ತೋತ್ರ ಮಾಡುತ್ತಾರೆ. ಶ್ಲೋಕ 4. ಆವಿರ್ಭವತ್ವ ನಿಭೃತಾಭರಣಂ ಪುರಸ್ತಾತ್ ಆಕುಂಚಿತೈಕಚರಣಂ ನಿಭೃತಾನ್ಯಪಾದಂ ದಧ್ನಾನಿ ಮಂಥಮುಖರೇಣ ನಿಬದ್ಧತಾಳಂ ನಾಥಸ್ಯ ನಂದಭವನೇ ನವನೀತನಾಟ್ಯಂ. ನಂದಭವನೇ, ನಂದಗೋಪನ ಮನೆಯಲ್ಲಿ ಅನಿಭೃತಾಭರಣಂ ಶಬ್ದಿಸುವ ಆಭರಣಗಳುಳ್ಳ, ಆಕುಂಚಿತೈಕ ಚರಣಂ ನಸುಬಾಗಿದ ಕಾಲೊಂದಿಗೆ ಉಳ್ಳ, ನಿಭೃತಾನ್ಯಪಾದಂ ಒಂದು ಕಾಲು, ನಸುಬಾಗಿದ ಕಾಲೊಂದುಳ್ಳ, ನಿಭೃತಾನ್ಯಪಾದಂ ಕೊಂಕಿಸದ ಮತ್ತೊಂದು ಪಾದವುಳ್ಳ, ನಿಮಂಥ ಮುಖರೇಣ ಕಡೆಯುವುದರಿಂದ ಶಬ್ದಿಸುತ್ತಿರುವ, ದಧ್ನಾ ಮೊಸರಿನಿಂದ ನಿಬದ್ಧ ತಾಳಂ ಸೇರಿದ ತಾಳವುಳ್ಳ ನಾಥಸ್ಯ ರಕ್ಷಕನಾದ ಗೋಪಾಲನ ನವನೀತ ನಾಟ್ಯಂ ಬೆಣ್ಣೆಗಾಗಿ ಆಡಿದ ನಾಟ್ಯವು ಪುರಸ್ತಾತ್ ನಮ್ಮ ಕಣ್ಮುಂದೆ ಆವಿರ್ಭವತು ಪ್ರತ್ಯಕ್ಷವಾಗಲಿ. ಅವನ ಒಂದು ಕಾಲು ನಸುಬಾಗಿದೆ, ಆಕುಂಚಿತ ಏಕಚರಣಂ ಒಂದು ನಸುಬಾಗಿದ ಒಂದು ಕಾಲು, ನಿಭೃತ ಅನ್ಯಪಾದಂ ಹಾಗೆ ಬಗ್ಗಿಸದೆ ಇರುವಂತಹ ಇನ್ನೊಂದು ಪಾದ, ಇದನ್ನು ಇಲ್ಲಿ ಅನುಭವಿಸ್ತಾರೆ ಆಚಾರ್ಯರು. ಈ ಶ್ಲೋಕದಲ್ಲಿ ಭಗವಂತನ ಆನಂದಕರವಾದ ನಾಟ್ಯವನ್ನು ನೋಡುವ ಮಹದಾನಂದವನ್ನು ಅನುಭವಿಸಲಾಗಿದೆ. ಸ್ವಸ್ವರೂಪಾವಿರ್ಭಾವಕ್ಕೆ ಮುನ್ನವೇ ಈ ಗೋಪಾಲ ಬಾಲನ ನವನೀತ ನಾಟ್ಯವನ್ನು ನೋಡಿ ನಲಿಯಬೇಕು. ಎಲ್ಲರಿಗೂ ಮುಕ್ತಿ ಕೊಡುವುದೇ ದಯಾಮಯನಾದ ಆ ನಟನ ದೀಕ್ಷೆ, ಮುಮುಕ್ಷುಗಳ ಮೃದುವಾದ ಚಿತ್ತವೇ ಅವನಿಗೆ ನವನೀತ. ಶ್ರೀಕೃಷ್ಣನು ಮುಮುಕ್ಷುಗಳ ನವನೀತದಂತಹ ಹೃದಯವನ್ನು ಕದಿಯುವನೆಂಬುದು ಸ್ವಾಪದೇಶಾರ್ಥ. ಇಲ್ಲಿ ಗೋಪಾಲ ಬಾಲನು ಸುಂದರವಾದ ತನ್ನ ನಾಟ್ಯಭಂಗಿಯಿಂದ ಮನ ಒಲಿಸಿ ನವನೀತವನ್ನು ಬೇಡುತ್ತಾನೆ. ಅದರಿಂದಲೇ ಆಭರಣಗಳ ನಿನಾದವೂ ಪಾದಗಳ ವಿಚಿತ್ರ ವಿನ್ಯಾಸವೂ ಹೇಳಲಾಗಿದೆ. ಆ ಪಾದಗಳ ಆಕುಂಚನ ಮತ್ತು ಪ್ರಸರಣಗಳು ಇಚ್ಛೆಗನುಗುಣವಾಗಿವೆ ಎಂಬುದನ್ನು ಏಕ ಮತ್ತು ಅನ್ಯ ಪದಗಳು ಸೂಚಿಸುವುವು. ದಧಿರವೈಹಿಯ ತಾಂಡವಂ ಶಿಕ್ಷಿತಂ ಎಂದು ಭಟ್ಟರ ಶ್ರೀ ಸೂಕ್ತಿಯನ್ನು ದಧ್ನ ನಿಮಂಥ ಮುಖರೇಣ ನಿಬದ್ಧತಾಳಂ ಎಂಬುದು ನೆನಪಿಗೆ ತರುತ್ತವೆ. ಅಶಿಕ್ಷಿತುಂ ತುಂಬುರು ನಾರದಾದ್ಯೈ ಆಭೀರನಾಟ್ಯಂ ನವಮಾಸ್ಥಿತೇನ ಎಂದು ಯಾದವಾಭ್ಯುದಯದಲ್ಲಿ ವರ್ಣಿಸಿರುವಂತೆ ಆಚಾರ್ಯರಿಗೆ ಶ್ರೀಕೃಷ್ಣನ ನವನೀತ ನಟನದಲ್ಲಿ ಅತ್ಯಧಿಕವಾದ ಪ್ರೀತಿ. ನವನೀತಕ್ಕಾಗಿ ದೇವನು ನರ್ತನ ಮಾಡಿದನು. ನಮಗೆ ಆ ದಿವ್ಯ ನಟನವೇ ಭೋಗ್ಯತಮವಾದ ನವನೀತವಾಯಿತು. ಭಗವತ್ಪರವಾದ ಹೃದಯವೇ ನವನೀತವಾಯಿತು ಎಂದು ಇಲ್ಲಿ ಆಶ್ಚರ್ಯವಾಗಿ ಅನುಭವಿಸುತ್ತಾರೆ. ಮುಂದಿನ ಶ್ಲೋಕವನ್ನ ಮುಂದಿನ ಶೀರ್ಷೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.